ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡಾ 12% ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೊಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡಾ 5% ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡಾ 5% ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18% ಜಿಎಸ್ಟಿ ಬದಲಾಗಿ ಶೇಕಡಾ 5% ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಈಗ ಕೇಳಿ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂಜಿ ಪ್ರಭುಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಮಲ್ಲಿಹಳ್ಳಿ ಗ್ರಾಮದ ಎಂಜಿ ಪ್ರಭುಲಿಂಗಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಕೃಷಿ ವೃತ್ತಿ ಜೊತೆಗೆ ಉಪಕಸಬಾಗಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿಕೊಂಡು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಭುಲಿಂಗಪ್ಪ ಅವರೇ. ನಮಸ್ಕಾರ ಸ್ವಾಮಿ. ಪ್ರಭುಲಿಂಗಪ್ಪ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಬಂದಿದ್ದೀರಾ? ನಾವು 20 ವರ್ಷದ ಮಾಡ್ತಾ ಇದ್ದೀವಿ ಸರ್. ಈಗ ಕೃಷಿಯಲ್ಲಿ ಏನೇನ್ ಬೆಳೆ ಬೆಳೀತಾ ಇದ್ರ? ನಾವು ರಾಗಿ, ಸಾವೆ, ಈಗ ನಮ್ ಕಡೆ ಎಲ್ಲ ತೆಂಗಿನ ಬೆಳೆಗೆ ರೋಗ ಬಂದಿರೋದ್ರಿಂದ ಬಾಳೆ, ಅಡಿಕೆ, ಅದ್ರ ಜೊತೆಗೆ ಕುರಿ, ನಾಟಿ ಕೋಳಿ ಸಾಕ್ತಾ ಇದ್ದೀವಿ. ಈಗ ತೆಂಗಿನ ಬೆಳೆಗೆ ಯಾವ ರೋಗ ಬಂದಿದೆ ನಿಮ್ ಕಡೆ ಎಲ್ಲ? ಕಪ್ಪು ತಲೆ ಹುಳು ರೋಗ ಸರ್, ಎಲ್ಲ ಒಣಗ್ತಾ ಇದೆ. ಅದಕ್ಕೋಸ್ಕರ ಅದೊಂದ್ಕೆ ಜೀವನ ಮಾಡಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಅದ್ರ ಬದಲಾಗಿ ಅಡಿಕೆ ಹಾಕಿದೀವಿ ಮತ್ತೆ ಬಾಳೆನೂ ಹಾಕಿದೀವಿ ಸರ್. ಎಷ್ಟೆಕರೆ ಜಮೀನು ಇದೆ ನಮ್ದು? 10 ಎಕರೆ ಇದೆ ಸರ್. ನಮ್ ಮನೆ ಹತ್ರ ಇರೋ 4 ಎಕರೆ ಸರ್. ತೆಂಗಿನ ಬೆಳೆಯಲ್ಲಿ ಬೆಳೀತಾ ಇದ್ರ? ಬಾಳೆ ಅದನ್ನೆಲ್ಲ ಅದ್ರೊಳಗಡೆ ಮಾಡ್ತೀವಿ ಸರ್. ಈಗ ತೆಂಗಿನಲ್ಲಿ ಅಡಿಕೆ ಇಳುವರಿ ಬರುತ್ತಾ? ಸುಮಾರು ಬರುತ್ತೆ. ಏನೋ ಅದು ತಪ್ಪಿದ್ರೆ ಇದು ಆಗ್ಬೇಕಲ್ಲ ಸರ್, ಹೆಂಗ್ ಜೀವನ ಮಾಡಕ್ ಯಾವ್ದಾರ ಒಂದು ಬರ್ಬೇಕಲ್ಲ. ಈಗ ಸಾಕಷ್ಟು ಜಮೀನು ಇದೆ ನಿಮ್ದು 10 ಎಕರೆ. ಈಗ 10 ಎಕರೆ ಒಳಗಡೆ ಈಗ ತೆಂಗು ಬೆಳೀತಾ ಇದ್ರ, ಬಾಳೆ, ಅಡಿಕೆ, ಸಿರಿಧಾನ್ಯಗಳನ್ನ ಸಹ ಬೆಳೀತಾ ಇದ್ರ? ಹೌದು ಸರ್. ಕೃಷಿ ಜೊತೆಗೆ ಉಪಕಸಬಾಗಿ ಈ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಈಗ ಅದು ಅಷ್ಟು ಕೆಲಸ ಇರಲ್ಲ ಸರ್ ಕೋಳಿ ಕುರಿಗೆ ಸರ್. ನಾಟಿ ಕೋಳಿ ಇರೋದ್ರಿಂದ ಅವು ಮೊದಲು ಸ್ವಲ್ಪ ದಿವಸ ನಾವು ಬೇರೆ ಮೈಸೂರು ನಾಟಿ ತಂದು ಮಾಡಿದ್ವಿ ಸರ್. ಅದಕ್ಕೆ ಫುಡ್ ಹಾಕ್ಬೇಕಲ್ಲ, ಖರ್ಚು ಜಾಸ್ತಿ ಬರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ, ಮತ್ತೆ ರೇಟ್ ಕಡಿಮೆ. ಓಕೆ ಸರ್. ಈಗ ನಾವೇ ಮಾಡಿ 4 ಎಕರೆ ಸಣ್ಣ ಮೆಸ್ ಹಾಕೊಂಡ್ಬಿಟ್ಟು ಒಂದು 300 ಕೋಳಿ ನಾವೇ ಸ್ವಂತ ಮಾಡಿದೀವಿ. ಸ್ವಂತ ಮೊಟ್ಟೆ ಕಾವಿ ಕೂರಿಸ್ಬಿಟ್ಟು ಈಟರ್ ಹಾಕ್ಬಿಟ್ಟು ಅದನ್ನ ದಪ್ಪ ಪಿಳ್ಳೆ ಆದ್ಮೇಲೆ ಹೊರಗೆ ಬಿಡ್ತೀವಿ ಸರ್. ಅದು ನಾಟಿ ಕೋಳಿ ಆಗಿರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಇರುತ್ತೆ, ರೇಟು ಜಾಸ್ತಿ, ಮೊಟ್ಟೆ ನೀಡ್ತಾವು. ನಾವು ಜಾಸ್ತಿ ಮೊಟ್ಟೆ ಕೊಡೋದಿಲ್ಲ, ಯಾಕೆಂದ್ರೆ 15 ರೂಪಾಯಿ ಮೊಟ್ಟೆ 500 ರೂಪಾಯಿ ಕೋಳಿ ಆಗುತ್ತೆ, ಒಂದು 3 ತಿಂಗಳು ಸಾಯ್ಕೆ 500 ರೂಪಾಯಿ ಹೋಗುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಕಡಿಮೆ ಕೊಡೋದು. ಈಗ ಮೈಸೂರು ನಾಟಿ ಅಂತಂದ್ರೆ ಅದು ನಿಮಗೆ ಲಾಭದಾಯಕ ಆಗಲಿಲ್ಲ? ಅಂತ ಲಾಭದಾಯಕ ಆಗಲ್ಲ, ಫುಡ್ ಹಾಕಿ ಅಂತ ರೇಟು ಸಿಗ್ಲಿಲ್ಲ ಅದು ನಮಗೆ. ಅದೇನ್ ಗೊತ್ತಾಯ್ತು ನಿಮಗೆ ಮೈಸೂರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ? ಯಾರು ನಮ್ಮೂರ್ ಪಕ್ಕದವ್ರು ಒಬ್ರು ಸಾಕ್ತಿದ್ರು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೇನ್ ಮಾಡುದು ನೋಡೋಣ ಅಂತ ಸಾಕ್ತು ಸರ್. ಸಾಕಿ ಅಂತ ಪ್ರಾಫಿಟ್ ಬರಲಿಲ್ಲ, ಈಕ್ವಲ್ ಆಯ್ತು ಅಷ್ಟೇ. ಅಂದ್ರೆ ಅದರಿಂದ ಅನುಭವ ಬಂತು ನಮ್ಗೆ, ಈಟ್ ಹಾಕೋದ್ ಹೆಂಗೆ, ಸಣ್ಣ ಪಿಳ್ಳೆ ಸಾಕೋದ್ ಹೆಂಗೆ ಅಂತೇಳಿ. ಈಗ ನಾವು ಅದೇ ತರ ಕಾವಿ ಕೂಸ್ಬಿಟ್ಟು ಮೊಟ್ಟೆ ಪಿಳ್ಳೆ ಮಾಡಿಸ್ಬಿಡ್ತೀವಿ, ಪಿಳ್ಳೆ ಮಾಡಿಸ್ಬಿಟ್ಟು ಅದನ್ನ ಸ್ವಲ್ಪ ಒಂದ್ ತಿಂಗಳು ಒಳಗಡೆ ಇಟ್ಕೊಂತೀವಿ, ಆಮೇಲೆ ಹೊರಗಡೆ ಬಿಡ್ತೀವಿ ತೋಟಕ್ಕೆ ಸರ್. ಫ್ರೀಯಾಗಿ ಅಡ್ಡಾಡ್ಕೊಂಡು ಫುಡ್ ಏನ್ ಜಾಸ್ತಿ ಹಾಕಲ್ಲ, ಬೆಳಿಗ್ಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹಾಕ್ತಿವಿ, ಹಂಗಾಗಿ ಅವಕ್ಕೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸರ್. ಇದು ಒಳಗಡೆ ಕೂಡ್ಕೊಂಡಿರೋ ಅಂತ ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ ನಾವು ಹೊರಗಡೆ ಫ್ರೀಯಾಗಿ ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ರೇಟ್ ಇದು ಫುಡ್ ಇಂದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ನಾಟಿ ಕೋಳಿಯ ಫ್ರೀಯಾಗಿ ಬಿಟ್ಟು ಸಾಕೋಣ ಅಂತ ಮಾಡಿದೀವಿ. ಅದ್ರ ಜೊತೆಗೆ ಕುರಿನು ಅದೇ ತರ ಮಾಡ್ತೀವಿ. ಕುರಿ ಎಷ್ಟು ಸಾಕಾಣಿಕೆ ಮಾಡಿದ್ವಿ? ಒಂದು 10 ಇದಾವೆ ಸರ್ ಸದ್ಯಕ್ಕೆ. ಈಗ ಮಾಮೂಲಿ ಈಗ ಏನು ಕೋಳಿ ಸಾಕಾಣಿಕೆ ಮಾಡ್ತಾರೆ ಹೈಬ್ರಿಡ್, ಅವನ್ನ ಸಾಕಾಣಿಕೆ ಮಾಡ್ಬೇಕಂತ ಮನಸ್ಸು ಮಾಡಲಿಲ್ಲ ನೀವು? ಅದ್ ಮನಸ್ಸು ಮಾಡಲ್ಲ ಸರ್, ಕೆಲಸ ಜಾಸ್ತಿ ಸರ್. ಇವು ಫ್ರೀ ಅಲ್ಲ ಸರ್, ಬೆಳಿಗ್ಗೆ ಒಂದ್ಸಲ ಫುಡ್ ಹಾಕಿ ಸಾಯಂಕಾಲ ಬಿಟ್ಬಿಟ್ಟು ತೋಟದೊಳಗೆ ಅಡ್ಡಾಡ್ಕೊಂತ ಬಂದು ಸಾಯಂಕಾಲ ಇರ್ತವೆ. ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ತಾ ಇದೀವಿ ಸರ್. ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಅಂತ ಅನ್ಕೊಂಡಾಗ ಈಗ ಕೋಳಿ ಸಾಕಾಣಿಕೆ ಬಗ್ಗೆ ನಿಮಗೆ ಅನುಭವ ಇತ್ತ? ಮೊದ್ಲಿಂದ ನಮ್ಮ ಮಜ್ಜ ನಮ್ಮಪ್ಪ ನಮ್ಮಮ್ಮರೆಲ್ಲ ಸಾಕೊಂಡು ಸ್ವಲ್ಪ ಸಾಕ್ತಿದ್ರು ಸಹ, ಜಾಸ್ತಿ ಉಳ್ಕಂತಿರಲ್ಲ ಪಿಳ್ಳಿಗಳು. ನಾವ್ ಈಗ ಏನ್ ಮಾಡೋ, ಈಟರ್ ಹಾಕಿ ಅದಕ್ಕೆ ಮೆಡಿಸಿನ್ ಹಾಕ್ತಿವಲ್ಲ, ಹಂಗಾಗಿ ಪಿಳ್ಳಿಗಳು ಸಾಯಲ್ಲ, ದಪ್ಪ ಆಗಿರುತ್ತೆ. 3 ತಿಂಗಳು 4 ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ. ಕೋಳಿ ಸಾಕಾಣಿಕೆಯಲ್ಲಿ ನಿಮಗೆ ಲಾಭ ಬರ್ಬೇಕಂತಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತೀರ? ಓಪನ್ ಬಿಟ್ಟರೆ ಲಾಭ ಸಿಗುತ್ತೆ, ಕೂಡ್ಕೊಂಡು ಅದು ಫುಡ್ ಹಾಕೊಂಡು ಮೈಸೂರೇ ಲಾಭ ಬರಲ್ಲ ಸರ್. ನಾವು ನೋಡಿದ್ವಲ್ಲ ಇದಕ್ಕೆ ಬೆಳಿಗ್ಗೆ ಫುಡ್ಗೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ, ಮತ್ತೆ ಅದು ಕಾಯ್ಬೇಕು ಯಾರು ತಗೊಂಡೋಗಲ್ವಲ್ಲ ತಗೊಂಡೋಗ ಬರಲ್ಲ ಅಂತ. ಇದು ನಮ್ಗೆ ಅಂತ ಪ್ರಾಬ್ಲಮ್ ಇಲ್ಲ, ತಗೊಂಡೋಗ್ಬೋದು ಇಲ್ಲ ಮೊಟ್ಟೆ ಇಡ್ತವೆ, ಮತ್ತೆ ಪಿಳ್ಳೆ ಮಾಡ್ತಿದ್ವಿ ಕೋಳಿ ತೋಟದೊಳಗಡೆ ಬಿಡ್ತಿರ್ತೀವಿ, ಹಂಗಾಗಿ ನಮ್ಗೆ ತೊಂದರೆ ಇರಲ್ಲ ಸರ್. ಇದಕ್ಕೆ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ, 40 ರೂಪಾಯಿ ಒಂದು ಪಿಳ್ಳೆ ತಂದಿರ್ತೀವಲ್ಲ, ಮರಿಯಲ್ಲಿ ತರ್ತೀರ ನೀವು? ನೊಣಗಿರಿಂದ ಒಬ್ರು ಕೊಟ್ಟಿದ್ರು ಸರ್ ನಮ್ಗೆ, ಆದ್ರೆ ನಾವು ಅದನ್ನ ಕಾಪಾಡಿದ್ವು, ನಮ್ಗೆ ಲಾಸ್ ಏನಾಗ್ಲಿಲ್ಲ, ಅನುಭವ ಬಂದಾಗ ಆಯ್ತು ಅಷ್ಟೇ. ನಾ ತಂದು ಮಾರದು ಅಷ್ಟೇ, ಹೆಂಗ ಬೇಕು ಹಂಗ ರೇಟ್ಗೆ ಅಂತ ರೇಟ್ ಕೊಡಲ್ಲ ಅವರು, ಹಂಗಾಗಿ ಸರ್ ಅಂತ ಟೇಸ್ಟ್ ಇರಲ್ಲ. ಅದು ನೀವೇ ಮಾಡ್ಕೊಂಡ್ರೆ ಮೊಟ್ಟೆಯಲ್ಲಿ ಮರಿನ? ನಾವೇ ಮಾಡ್ಕೊಂತೀವಿ, ಕೋಳಿ ಮೊಟ್ಟೆ ಇಡುತ್ತಲ್ಲ ಸರ್, ಅದನ್ನ ಕಾವಿ ಕೂರಿಸ್ಬಿಟ್ಟು ನಾವು ಮರಿ ಮಾಡ್ತೀವಿ ಸರ್. ಹೆಂಗೆ ಕಾವಿ ಕುಂದಿಸೋದು, ಹೆಂಗೆ ಹೆಂಗ್ ಮರಿ ಮಾಡ್ತೀರ? ಒಂದು ಕೋಳಿ 20 ಮೊಟ್ಟೆ ಇಡ ಸರ್, ಅದನ್ನ ಒಂದು ತಟ್ಟಿನಲ್ಲಿ ಇಟ್ಬಿಟ್ಟು ಅದು 21 ದಿವಸಕ್ಕೆ ಪಿಳ್ಳೆ ಆಗುತ್ತೆ ಸರ್. ಅವ ಪಿಳ್ಳೆ ಅವೇ ಕುಕ್ಕೊಂಡು ಹೊರಗೆ ಬರುತ್ತೇವೆ, ಅವಾಗ ಅದನ್ನ ನಾವು ಹೀಟರ್ ಒಂದು ರೂಮ್ ಮಾಡಿದೀವಿ ಸರ್, ಹೀಟರ್ ಹಾಕಿ ಆ ಹೀಟರ್ ಅದರೊಳಗೆ ತಗೊಂಡೋಗಿ ಬಿಟ್ರೆ ಸರ್, ಮತ್ತೆ ಸಣ್ಣ ಪಿಳ್ಳಿಗಳಿಗೆ ಹಾಕ ಫುಡ್ ಗೊತ್ತಲ್ಲ, 500 ಪಿಳ್ಳೆ ತಂದಿದ್ವಲ್ಲ, ಅದಕ್ಕೆ ಫುಡ್ ಹಾಕ್ಬಿಟ್ಟು ಬಿಡ್ತೀವಿ. ಒಂದು ತಿಂಗಳಾದ್ಮೇಲೆ ಅದನ್ನ ಹೊರಗಡೆ ಬಿಡ್ತೀವಿ, ತೋಟಕ್ಕೆ ಬಿಡ್ತೀವಿ. ಆ ತೋಟದಲ್ಲಿ ಆರಾಮ ಇರ್ತವೆ. ನಮ್ಮ ತೋಟದಲ್ಲಿ ಮುಂಗ್ಸಿ ಏನು ಬರಬಾರ್ದು ಅಂತ ಸಣ್ಣ ಮೆಸ್ ಹಾಕಿದ್ವಿ ತೋಟ, 4 ಎಕರೆ ಮೆಸ್ ಹಾಕಿದ್ವಿ ಸರ್. ಈಗ 4 ಎಕರೆ ಮೆಸ್ ಅಂತಂದ್ರೆ ಸುತ್ತಲೂ ಎಲ್ಲ ಬೌಂಡ್ರಿ ಹಾಕಿದ್ರೆ? ಬೌಂಡ್ರಿ ಹಾಕಿ ಸರ್. ಏನ್ ಮೆಸ್ ಅಂದ್ರೆ ಏನ್ ಹಾಕಿದ್ರೆ? ಸಣ್ಣ ಚಿಕನ್ ಮೆಸ್ ಅಂತ ಬರುತ್ತೆ ಸರ್, ಅದ್ರ ಒಳಗಡೆ ಮುಂಗ್ಸಿ ಹಾವು ಏನು ಬರೋದಿಲ್ಲ, ಅದಕ್ಕೆಲ್ಲ ಕಲ್ಕಂಬದ್ನ ಹಾಕೊಂಡಿ ಸರ್. ಮತ್ತೆ ತಂತಿ ಬೇಲೆ ಏನಾದ್ರು ಮಾಡಿ? ತಂತಿ ಬೇಲೆ ಮೊದ್ಲಿತ್ತು ಸರ್, ಪಕ್ಕಕ್ಕೆ ಇದನ್ನ ಮೆಸ್ ಹಾಕೊಂಡಿದ್ವಿ. ಈಗ 4 ಎಕರೆ ಮೆಸ್ ಮಾಡಿದ್ರೆ ಎಷ್ಟು ಖರ್ಚು ಬಂತು? 2 ಲಕ್ಷ ಖರ್ಚು ಬಂತು ಸರ್. ಈಗ ಸಾಕಷ್ಟು ಬಂಡವಾಳ ಹಾಕಿದ್ರೆ ನೀವು? ಹಾಕಿದೀವಿ. ಅದು ಮತ್ತೆ ಅದರೊಳಗೆ ಕುರಿ ಸಾಕಿರೋದ್ರಿಂದ ನಾಯಿ ಬರಲ್ಲ ಏನು ಬರಲ್ಲ, ಫ್ರೀಯಾಗಿ ಅಡ್ಡಾಡ್ಕೊಂಡಿರ್ತಾವ ನಮ್ಮ ತೋಟದೊಳಗಡೆ. ಅದಕ್ಕೋಸ್ಕರ ಕುರಿ ಕೋಳಿ ಎರಡು ಫ್ರೀ ಕೆಲಸ ಇಲ್ದಾವ ಎರಡು. ಈಗ ಒಂದು ಕೋಳಿ 20 ಮೊಟ್ಟೆ ಅಂತಂದ್ರೆ ಎಷ್ಟು ದಿನ ಬೇಕು 20 ಮೊಟ್ಟೆ ಇಡಕ್ಕೆ? 20 ದಿವಸ ಇಡುತ್ತೆ ಸರ್. ದಿನ ಒಂದೊಂದು? ದಿನ ಒಂದೊಂದು. ಮೊಟ್ಟೆನೆ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಬರಲ್ವಾ? ಅಂತ 15 ರೂಪಾಯಿಗೆ ಒಂದು ಮೊಟ್ಟೆ, ಅಥವಾ 3 ತಿಂಗಳು ಸಾಕಿದ್ರೆ 500 ರೂಪಾಯಿಗೆ ಹೋದ್ ಸರ್ ಇದು ಕೋಳಿ ಒಂದು. ಹಂಗೆ ಈಗ ಅನಿವಾರ್ಯ ಏನಾದ್ರೂ ಮೊಟ್ಟೆ ಬೇಕು ಅಂತ ನಮ್ಮ ಫ್ರೆಂಡ್ಸ್ ಯಾರು ಬಂದು ಕೇಳಿದ್ರೆ ಕೊಡ್ತಾರೆ. ಈಗ ನಾಟಿಯಲ್ಲಿ ಸಾಕಷ್ಟು ತಳಿಗಳು ಇದ್ದಾವಲ್ವಾ? ನಾಟಿ ಇದಾವೆ ಸಹ, ಕಡಕ್ನಾಥ್ ಐತೆ, ಎಲ್ಲಾದ್ರು ಮಿಕ್ಸ್ ಮಾಡಿದೀವಿ ನಾವು, ಫೈಟಿಂಗ್ ಕೋಳಿ ಇದಾವೆ, ಹಂಗಾಗ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ವರ ಫ್ರೀಯೇ ಬಿಡೋದ್ರಿಂದ ಎಲ್ಲಾದ್ರು ಟೇಸ್ಟ್ ಇರುತ್ತೆ ಚಿಕನ್. ಈಗ ಹುಂಜಗಳನ್ನ ಎಷ್ಟು ಸಾಕಾಣಿಕೆ ಮಾಡಿರ? ಹುಂಜಗಳು ಒಂದು 10 ಹುಂಜೆ ಇದಾವೆ, ಒಂದು 200 ನಾಟಿ ಕೋಳಿ ಇದಾವೆ. ಈಗ ಹುಂಜಗಳನ್ನ ಏನ್ ಮಾರಾಟ ಮಾಡಲ್ಲ ನೀವು? ಅವನು ಮಾರ್ತೀವಿ, ಯಾರು ಬಂದ್ಕೆ ಅವನು ಕೊಡ್ತೀವಿ. ಈಗ ಹುಂಜಗಳು ಬೇಕಾಗ್ತಾವಲ್ಲ ನಿಮಗೆ? ಮತ್ತಿರ್ತಾವಲ್ಲ, ಮತ್ತೆ ಉಡ್ತಾ ಇರ್ತಾವಲ್ಲ. ಓಹೋ, ಹಾಗೆ ಹಂಗೆ ಹೊಸ ಹೊಸ ಹುಂಜಗಳನ್ನ ನೀವು ಬೆಳೆಸ್ತೀರಾ, ಹಳೆಗಳನ್ನೆಲ್ಲ ನೀವು ವಯಸ್ಸಾದವನ್ನೆಲ್ಲ ಮಾರಾಟ ಮಾಡ್ತೀವಿ. ಫೈಟಿಂಗ್ ಕೋಳಿ ತಂದಿದೀವಿ ಸರ್, ಅದು ಸಹ 1,500 ರೂಪಾಯಿ ಒಂದೊಂದು ಕೋಳಿ. ಅದನ್ನ ಇದು ಈ ನಾಟಿ ಕೋಳಿ ಕ್ರಾಸ್ ಮಾಡಿದ್ರೆ ಚೆನ್ನಾಗಿ ತೂಕ ಬರುತ್ತೆ ಸರ್, ಅದು ಟೇಸ್ಟ್ ಇರುತ್ತೆ ಸರ್. ಈಗೆಲ್ಲ ನೀವು ಅದಕ್ಕೆ ಸಪರೇಟ್ ಆಗಿ ಒಂದು ಮನೆ ಕಟ್ಕೊಂಡು ಸಾಕಾಣಿಕೆ ಮಾಡ್ತಾ ಇಲ್ಲ? ಮಾಡ್ತಿದೀವಿ. ಒಂದು ಅದ್ರ ನೈಟ್ ಬಂದು ಕೂರಕ್ಕೆ ಒಂದು ಸಣ್ಣ 20-25 ಮನೆ ಕಟ್ಟಿದೀವಿ ಸರ್, ಫಾರ್ಮ್ ಟೈಪ್ ಮಾಡಿದೀವಿ. ಈಗ ಮನೆ ಎಲ್ಲ ಸ್ವಂತ ಕಟ್ಟಿದ್ರೆ ಏನಾದ್ರೂ ಯಾವ್ದಾದ್ರು ಇಲಾಖೆಯಿಂದ ಇದು ಸಬ್ಸಿಡಿ ತಗೊಂಡ್ರೆ? ಗ್ರಾಮ ಪಂಚಾಯತಿಂದ 60,000 ರೂಪಾಯಿ ಕೊಟ್ಟಿದ್ದಾರೆ ಸರ್. ಯಾವ ರೀತಿ ಕೇಳಿದ್ರೆ ಅಲ್ಲಿ ಹೋಗಿ ನಾವದೇ ಕೋಳಿ ಸಾಕ್ಬೇಕು, ಕೋಳಿ ಶೆಡ್ಗೆ ದುಡ್ಡು ಕೊಡ್ರಿ ಅಂತ ಹೇಳೋ ಹೊತ್ತಿಗೆ ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ ಸರ್, ಅವರು ಎಲ್ಲ ನೋಡ್ಕೊಂಡು ಹೋಗಿ ಕೊಟ್ಟರು. ಸರ್ವಸಾರ ಯಾವ ರೀತಿ ಶೆಡ್ ನಿರ್ಮಾಣ ಮಾಡಿದ್ರೆ? 50 ಅಡಿ ಉದ್ದ, 25 ಅಡಿ ಅಗಲ ಸರ್, ಓಪನ್, ಸುತ್ತ ಮೇಲೆ ಶೀಟ್ ಹಾಕಿ ಸುತ್ತ ಮೆಸ್ ಹಾಕಿದ್ವಿ. ಅದಕ್ಕೂ ಯಾವ್ದು ನಾಯಿ ಪಾಯಿ ಒಳಗೆ ಬರಬಾರ್ದು? ಒಳಗೆ ಬರಬಾರ್ದು ಸರ್. ಈ ಒಳಗೆಲ್ಲ ಯಾವ ರೀತಿ ಸ್ವಚ್ಛತೆ ಮಾಡ್ತೀರ? ನಾವು ಅದಕ್ಕೆ ಇದು ನಮ್ಮ ಹತ್ರ ಸಿಗೋದು ಈ ರಾಗಿದು ಒಟ್ಟು ಸಿಗುತ್ತೆ, ರಾಗಿ ಉಬ್ಬಲು ಸಿಗುತ್ತೆ, ಅದನ್ನ ಹಾಕ್ಬಿಡ್ತೀವಿ. ನಾವು 1 ತಿಂಗಳಿಗೆ ಒಂದ್ಸಲ ತೋಟಕ್ಕೆ ಹಾಕಿಂತೀವಿ, ಆಮೇಲೆ ಮತ್ತೆ ರಾಗಿ ಉಬ್ಬಲು ಇರುತ್ತಲ್ಲ ಅದನ್ನ ಹಾಕಿಂತೀವಿ ಸರ್. ಅಂದ್ರೆ ಅಲ್ಲೆಲ್ಲ ಹಾಕಿದಂತ ಈಗ ಏನು ಪಿಚ್ಗೆ ಇರುತ್ತ ಅದೆಲ್ಲ ಗಲೀಜಾಗಬಾರ್ದು ಅಂತ ಅದನ್ನ ನಾವು ತಿಂಗಳಿಗೆ ಒಂದ್ಸಲ ತೋಟಕ್ಕೆ ಹಾಕ್ತೀವಿ. ಅದನ್ನ ಕೋಳಿ ಗೊಬ್ಬರ ಉತ್ತಮವಾದ ಗೊಬ್ಬರ? ಉತ್ತಮವಾದ ಗೊಬ್ಬರ ಸರ್, ಅದನ್ನ ಡೈರೆಕ್ಟ್ ಹಾಕ್ಬಾರ ಸರ್. ಅದನ್ನ ಒಂದ್ 2 ತಿಂಗಳು ಹಾಕ್ಬಿಟ್ಟು ನೀರ್ ಗೀರ್ ಬಿಟ್ರೆ ಇದು ಎರೆಹುಳ ತಿನ್ನುತ್ತೆ, ಅದು ಸ್ವಲ್ಪ ಬಿಟ್ಟು ತೋಟಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಹಾಕ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ಟೈಪ್ ಮಾಡ್ತೀವಿ ಸರ್. ಕೋಳಿ ಗೊಬ್ಬರ ಕೊಡ್ತಿರಲ್ಲ, ಯಾವ ಬೆಳೆ ಕೊಡ್ತೀರಾ? ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ಬದಲಾವಣೆ ಆಗ್ತಾವ ಬೆಳೆಗಳು? ಚೇಂಜ್ ಆಗುತ್ತೆ ಸರ್. ಗಮನಿಸಿರೋದ್ ಗಮನಿಸಿದ್ವಿ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಈಗ ಕೋಳಿ ಸಾಕಾಣಿಕೆ ಮಾಡಿರೋದ್ರಿಂದ ಈಗ ಕೋಳಿ ಗೊಬ್ಬರ ನಿಮ್ಮ ಬೆಳೆಗಳಿಗೆ ಕೊಡ್ತಾ ಇದ್ರಲ್ಲ, ಖರ್ಚು ಕಡಿಮೆ ಅಲ್ವಾ? ಹೊರಗಡೆಯಿಂದ ಯಾವ್ದು ರಾಸಾಯನಿಕ ಗೊಬ್ಬರ ತರೋದು ತಪ್ಪು? ರಾಸಾಯನಿಕ ಗೊಬ್ಬರ ತರಲ್ಲ, ತೋಟಕ್ಕೆ ಹಾಕೋದಿಲ್ಲ ನಾವು ಜಾಸ್ತಿ. ಯಾಕಲ್ಲ? ಮಣ್ಣು ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಹಾಕಲ್ಲ. ಕೋಳಿ ಗೊಬ್ಬರನೇ ಹಾಕ್ತಿದ್ವಿ, ಕೋಳಿ ಗೊಬ್ಬರ ಹಸುಗಳು ಇದಾವೆ, ಹಸುವಿನ ಗೊಬ್ಬರ. ಈಗ ಕೋಳಿ ಸಾಕಾಣಿಕೆಗೆ ಈಗ ಸಪರೇಟ್ ಆಗಿ ಒಂದ್ ಮನೆ ಕಟ್ಕೊಂಡು ರಾತ್ರಿ ಟೈಮ್ ಅಷ್ಟೇನೆ ಅದರಲ್ಲಿ ಬಿಡೋದು ನೀವು? ಹೌದು ಸರ್. ಈಗ ಆಗಲೂ ಎಲ್ಲೆಲ್ಲಿ ತೋಟದಲ್ಲಿ ಸುತ್ತ ಮೆಸ್ ಇರುತ್ತೆ, ತೋಟದಲ್ಲಿ ತೋಟದಲ್ಲಿ ಅವಕ್ಕೆ ಏನೇನ್ ಸಿಗುತ್ತೆ ತಿನ್ನಕ್ಕೆ? ಅವು ಕರಿಕೆ ತಿಂತವೆ ಸರ್, ಹುಳ ಉಪ್ಪೆಗಳು, ಜಿರಲೆ, ಏನ್ ಸಿಗಿರು ತಿಂತಾವ, ಏನು ಬಿಡಲ್ಲ ಅವು, ಸಣ್ಣ ಸಣ್ಣ ಎಲ್ಲ ಸಿಕ್ಕು ತಿಂತವೆ. ಈಗ ನಿಮ್ಮ ಮೆಸ್ತಿಂದ ಹೊರಗೆ ಆರೋಗಂತದ್ದು ಹೋಗಲ್ಲ ಸರ್, ಇಲ್ಲೇ ಒಳಗ್ ಫುಡ್ ಇರುತ್ತಲ್ಲ ಇರ್ತವೆ. ಕೆಲವು ಕೋಳಿಗಳೆಲ್ಲ ಹಿಂಗ ಆರಿ ಹೋಗ್ತವೆ, ನೋಡ್ತಿರ್ತೀವಿ. ಸಿಸಿ ಕ್ಯಾಮ್ರಾ ಹಾಕೊಂಡಿವಿ ಸರ್ ನಾವು. ನಾವು ತೋಟದಲ್ಲೇ ಮನೆ ಕಟ್ಕೊಂಡಿವಿ ಸ್ವಂತ. ಯಾಕನಸ್ತು ನಿಮ್ಗೆ ತೋಟದಲ್ಲೇ ಮನೆ ಮಾಡ್ಕೊಂಡು ಈ ತರ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ? ಊರೊಳಗಡೆ ಇದ್ರೆ ಮತ್ತೆ ತೋಟಕಾಯಕ್ ಮತ್ತೆ ಜನ ಬೇರೆ ಆಳು ಇಡ್ಬೇಕು, ಅತ್ತೆ ಕೋಳಿ ಏನು ಸಾಕಾಗಲ್ಲ, ಅವ್ರನ್ನೆಲ್ಲ ಕಾಯ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಮ್ಗೆ ಯಾವ್ದೇ ಖರ್ಚಿರಲ್ವಾ ಸರ್ ಇಲ್ಲಿದ್ರೆ, ಎದ್ದು ತೋಟದಲ್ಲೇ ಇರ್ತೀವಲ್ಲ, ಅದಕ್ಕೋಸ್ಕರ ಕೋಳಿ ಸಾಕೊಂಡಿದ್ದೀವಿ. ಈಗ ಮನೆಯಲ್ಲಿ ನೀವು ರಾತ್ರಿ ಟೈಮ್ ಎಲ್ಲ ಕೋಳಿಗಳನ್ನ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅಲ್ವಾ? ಈಗ ಹೊರಗಡೆ ಏನ್ ಬಿಡಲ್ಲ ರಾತ್ರಿ ಟೈಮ್? ಇಲ್ಲ ಇಲ್ಲ. ಅಂತ ಟೈಮ್ನಲ್ಲಿ ರಾತ್ರಿ ಟೈಮ್ನಲ್ಲಿ ಅವಕ್ಕೆ ನೀರು ಆಹಾರ? ರಾತ್ರಿ ಟೈಮಲ್ಲಿ ನೀರೇನ್ ಬೇಕಾಗಲ್ಲ. ಓಕೆ. ಸಾಯಂಕಾಲ ಆದ ತಕ್ಷಣ ರೂಮಿಗೆ ಬಂದು ಮಲಗಕ್ಕೆ ಹೋಗ್ಬಿಡ್ತಾವ. ಆಹಾರ ಸಾಯಂಕಾಲ ಏನು ಹಾಕಲ್ಲ, ಬೆಳಿಗ್ಗೆ ಸ್ವಲ್ಪ ಆಗ್ತೀವಿ ಅಷ್ಟೇ. ಕೂಡಿದ್ರೆ ಅವಕ್ಕೆ ಪಾಪ ಏನು ಇರಲ್ಲ, ನಾವು ಹಾಕ್ಲೇಬೇಕಾಗುತ್ತೆ. ಈ ಹೊರಗಿರೋ ಹುಳ ಉಪ್ಪು ತಿಂತವೆ ಅಂತ ಹಾಕಲ್ಲ, ಟೇಸ್ಟ್ ಇರುತ್ತೆ ಚಿಕನ್ ಸರ್. ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಏನ್ ಕೊಡ್ತೀರಿ ಆಹಾರ? ರಾಗಿ, ಸಾವೆ, ಆಮೇಲೆ ಸ್ವಲ್ಪ ಈ ಫುಡ್ ಸಿಗುತ್ತೆ, ಚಿಕನ್ ಫುಡ್ ಸಿಗುತ್ತೆ ಸರ್, ಅದನ್ನ ತಂದು ಹಾಕ್ತೀವಿ. ಏನಾದ್ರೂ ಅದನ್ನ ಜೀನ್ ಮಾಡಿಸ್ಕೊಡ್ತೀರ? ಏನು ಮಾಡ್ಸ ಡೈರೆಕ್ಟ್ ಹಾಕ್ಬಿಡ್ತೀವಿ. ಕಾಳೆ ಕೊಡ್ತೀರಾ ನೀವು? ಕಾಳೆ ಕೊಡ್ತೀವಿ. ಅದೆಲ್ಲ ಅರಗಿಸ್ಕೊಳ್ತಾ? ಎಲ್ಲ ಅರಗಿಸ್ಕೊಳ್ತಾ ಕಲ್ತಿಂದ್ರೆ ಅರಗಿಸುತ್ತೆ ಕೋಳಿ. ಈಗ ಕೋಳಿಗಳಿಗೆ ರೋಗ ಬರೋದು ಸಹಜ ಅಲ್ವಾ? ಸಹಜ. ಈಗೆಲ್ಲ ಹೊರಗಡೆ ಬೈಲರ್ ಕೋಳಿ ಇವೆಲ್ಲ ಬಹಳಷ್ಟು, ಅವಕ್ಕೆಲ್ಲ ಇಂಜೆಕ್ಷನ್ ಇಲ್ದಲೆ ಸಾಕಾಣಿಕೆ ಮಾಡಕ್ ಆಗಲ್ಲವಾ? ಅವ್ ಡಾಕ್ಟರ್ಗಳು ಎಲ್ಲ ಯಾವತ್ತೂ ಇರ್ಲೇಬೇಕು. ಅಂದ್ರೆ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದಿದ್ದಾವ? ರೋಗ ರುಜಿನಗಳು ಕೋಳಿ ಏನು ಅಂತ ಆಗ ಸರ್, ಅದಕ್ಕೆ ಮೆಲಾಟಿನ್ ಪೌಡರ್ ಹಾಕ್ಬಿಟ್ಟು ಕೂರಿಸ್ತೀರಿ, ಅದಕ್ಕೆ ಕೋಳಿ ಏನಿರಲ್ಲ. ಮತ್ತೆ ನಾವು ಔಷಧಿ ಹಾಕ್ತಾ ಇರ್ತೀವಿ ಸರ್, 6 ದಿವಸಕ್ಕೊಂದ್ಸಲ, 20 ದಿವಸಕ್ಕೊಂದ್ಸಲ ಮೆಡಿಸಿನ್ ವೆಟರ್ನರಿ ಡಾಕ್ಟರ್ ಕೇಳ್ಕೊಂಡು ಕೊಡ್ತಾರೆ ಸರ್. ಅದನ್ನೆಲ್ಲ ಯಾಕೆ ಕೊಡ್ಬೇಕಾಗುತ್ತೆ? ಅದು ರೋಗ ಬರುತ್ತಲ್ಲ ಸರ್, ರೋಗ ಬಂದು ನಾಟಿ ಕೋಳಿ ತಡೆಯೋದಿಲ್ಲ, ಒಂದು ಕೋಳಿ ಸ್ಟಾರ್ಟ್ ಆದ್ರೆ ಹೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ನಾವು ಮೆಡಿಸಿನ್ ಹಾಕ್ತಾ ಇರ್ತೀವಿ ಸರ್. ಈಗ ರೋಗ ಬಂದ್ಮೇಲೆ ಮೆಡಿಸಿನ್ ಕೊಡ್ತೀರ? ಏನ್ ರೋಗ ಬರಲಿಲ್ಲ, ಮೊದ್ಲೇ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಬಿಡ್ತೀವಿ. 6 ದಿವಸಕ್ಕೊಂದ್ಸಲ ಕೊಡ್ತೀವಿ, 20 ದಿವಸಕ್ಕೊಂದ್ಸಲ ಕೊಡ್ತೀವಿ. ರೋಗ ಬರಬಾರ್ದು ಪಿಳ್ಳೆಗಳಿಗೆ ಕೊಡ್ತೀವಿ, ದೊಡ್ಡವಕ್ಕೂ ಸ್ವಲ್ಪ ಆಗ್ತಿರ್ತೀವಿ. ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋಂತವ್ರು ಮನೆ ಹತ್ರ ಯಾವ್ದು ಏನು ಕೊಡಲ್ಲ, ಆತರ ಸಾಕಾಣಿಕೆ ಮಾಡ್ತಾರೆ. ಮಾಡಿದ್ರೆ ಸರ್ ಲಾಸ್ ಆಗ ಸರ್, ಎಲ್ಲ ಯಾವ್ದಾರು ರೋಗ ಬಂದು ಸತ್ತೋಗ್ಬಿಡುತ್ತಲ್ಲ. ಒಂದು ಕೋಳಿಗೆ ಮಾತ್ರ ಸ್ಟಾರ್ಟ್ ಆದ್ರೆ ಓಲ್ಟ್ ಹೋಗ್ಬಿಡುತ್ತ ಸರ್. ಅದಕ್ಕೋಸ್ಕರ ನಾವು ಮೆಡಿಸಿನ್ ಹಾಕ್ತಿರ್ತೀವಿ. ಏನಾದ್ರೂ ನಿಮಗೆ ರೋಗ ರುಜನೆ ಬಂದು ಲಾಸ್ ಆಗಿದೆಯಾ? ಇಲ್ಲ ಇಲ್ಲ, ಯಾವ್ದು ಹಂಗೇನಾಗಿಲ್ಲ ಸರ್, ನಾವು ಮೆಡಿಸಿನ್ ಹಾಕ್ತಿರ್ತೀವಿ ಸರ್. ಮತ್ತೆ RKT ಅಂತ ಸಿಗುತ್ತೆ, ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ, ಫ್ರೀ ಆಗಿ ಕೊಡ್ತಾರೆ ಸರ್. ಅದನ್ನ ಇಂಜೆಕ್ಷನ್ ಮಾಡ್ತಿರ್ತೀವಿ ಕೋಳಿಗಳಿಗೆ. ಇಂಜೆಕ್ಷನ್ ಅಂದ್ರೆ ಅದು ಲಸಿಕೆ ಹಾಕಿದೆ? ಲಸಿಕೆ ಸರ್. ರೋಗ ಬರಬಾರ, ರೋಗ ಬರದಂಗೆ ಸರ್. ನೀವೆಲ್ಲ ಪಶು ಆಸ್ಪತ್ರೆ ಡಾಕ್ಟರ್ನ ಎಲ್ಲ ಮಾಡ್ತೀವಿ ಸರ್. ಅಲ್ಲಿಂದ ಏನೇನು ಮಾಹಿತಿ ತಗೊಳ್ತೀರಾ? ಅದೇ ಯಾವ್ದು ಅಂತ ಹೇಳ್ತಾರೆ ಸರ್, RKT ಕೊಡ್ರಿ, ಮತ್ತೆ ಮೆಡಿಸಿನ್ 6 ದಿವಸಕ್ಕೊಂದು ಮೆಡಿಸಿನ್ ಕೊಡ್ತಾರೆ ಸರ್, ಲಸೋಟ ಅಂತ, ಅದನ್ನ ಹಾಕ್ತೀವಿ. ಸ್ವಲ್ಪ ದೊಡ್ಡವಾದ್ಮೇಲೆ ಇಂಜೆಕ್ಷನ್ ಹಾಕ್ತೀವಿ ಸರ್. ಈಗ ಕೋಳಿ ಸಾಮಾನ್ಯವಾಗಿ ಈಗ ಮಾರಾಟ ಮಾಡ್ಬೇಕು ಅಂತಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅದು? 4 ತಿಂಗಳಿಗೆ ಮಾರಾಟ ಮಾಡ್ತೀವಿ. 120 ದಿನ ಬೇಕು? ಹೌದು ಸರ್. ಈಗ ಅಷ್ಟೊತ್ತಿಗೆ ಎಷ್ಟು ಕೆಜಿ ಬರ್ತಾವಲ್ಲ? ನಾಟಿ ಕೋಳಿ 1.5 KG ಬರುತ್ತೆ, ಹುಂಜ 2 KG, 2.5 KG ಬರುತ್ತೆ, ಯಾಟೆ 1.5 ಬರುತ್ತೆ. ಇನ್ನ 1 ತಿಂಗಳು 2 ತಿಂಗಳು ಹೆಚ್ಚಿಗೆ ಇಟ್ಕೊಂಡ್ರೆ ಏನಾದ್ರೂ ಲಾಭ ಇರುತ್ತಾ? ಲಾಭ ಇರುತ್ತೆ, ಅದ್ರಾಗೆ ಲಾಸ್ ಏನಾಗಲ್ಲ. ಮತ್ತೆ ಯಾಕೆ 2.5-3 ತಿಂಗಳಿಗೆ ಮಾರಾಟ ಮಾಡ್ತೀರ ನೀವು? ಕೋಳಿ ಜಾಸ್ತಿ ಆಗ್ತಿರ್ತಾವಲ್ಲ, ಹೋಗ್ತಿರ್ಲಿ ಅಂತ ಅಷ್ಟೇ, ಖರ್ಚು ದುಡ್ಡು ಬೇಕಲ್ಲ. ಈಗ ಕೋಳಿ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಇಲ್ಲೇ ನಮ್ಮ ಹತ್ರ ಬಂದು ತಂಡೋಗ್ತಾರೆ ಸರ್. ಏ, ನಮ್ದು ಪಕ್ಕದಲ್ಲಿ ಗೌರಿಂಗನಹೊಸ್ವಾಮಿ ಬೆಟ್ಟ ಅಂತ ಸರ್, ಅಲ್ಲಿ ಬೆಂಗಳೂರಿಂದ ಬರ್ತಿರ್ತಾರೆ, ತಗೊಂಡೋಗ್ತಿರ್ತಾರೆ. ಈಗ ನೀವೇನು ಮಾರ್ಕೆಟ್ ಹೋಗಿ? ಇಲ್ಲ ಇಲ್ಲ, ಹಂಗೇನು ಹೋಗಲ್ಲ ಸರ್. ಈಗ ಜಾಸ್ತಿ ಆದ್ಮೇಲೆ ಹೋಗೋಣ ಮಾರ್ಕೆಟ್ಗೆ, ತಗೊಂಡೋಗೋಣ ಅಂತ ಇದೀವಿ ಸರ್. ನಮ್ಮ ಇನ್ನೊಬ್ರು ಮಹೇಶ್ ಅಂತ ಇದಾರಲ್ಲ, ಅವ್ರನ್ನ ಅವರು ಅದೇ ತರ ಮಾಡ್ತಿದ್ದಾರೆ, ಇಬ್ರು ತಗೊಂಡೋಗೋಣ ಅಂತ. ಈಗೆಲ್ಲ ಮಾರಮ್ಮನ ಹಬ್ಬ, ಈಗ ಒಳ್ಳೆ ಬೇಡಿಕೆ ಇರುತ್ತೆ. ಈ ಬೇಡಿಕೆ ಇದೆ ಸರ್. ಈಗ ನಿಮ್ಮೂರ್ನಲ್ಲೇ ತಗೊಳ್ತಾರ? ನಮ್ಮೂರು ತಗೊಂತಾರೆ. ಅವಾಗೆಲ್ಲ ನೀವು ಡಿಮ್ಯಾಂಡ್ ಮಾಡ್ತೀರಾ? ಡಿಮ್ಯಾಂಡ್ ಮಾಡ್ತೀವಿ. ಹೆಂಗ ಹಬ್ಬ ಇದೆ ಹೆಂಗಾದ್ರೂ ತಗೊಳ್ತಾರ ಅಂತ ಅಲ್ವಾ? ಹೌದು ಸರ್. ಎಷ್ಟು ಡಿಮ್ಯಾಂಡ್ ಮಾಡ್ತೀರಾ ಅವಾಗ? ಅವು 400-500 ಅಂತೀವಿ, 600-500 ಬಂದು 700 ಅಂತೀವಿ, ತಗೊಂಡೋಗ್ತಾರ ಅವ್ರು ನಾಟಿ ಕೋಳಿ ಅಂತ. ಈಗ 200-300 ಮಾಮೂಲಿದಿಂದ ಕೊಡ್ತೀರಿ? ಇಲ್ಲ ಇಲ್ಲ, 200-300 ಕೊಡಲ್ಲ, 500 ಮೇಲೆ ಲೆಕ್ಕಾಚಾರ. ಈಗ ಹಬ್ಬದಾಗ ಇನ್ನ 1-2 ರೂಪಾಯಿ ಜಾಸ್ತಿ ಮಾಡ್ತೀವಿ. 600-700 ಸರ್, 1,000 ರೂಪಾಯಿ ತನಕ ಕೊಟ್ಟಿದೀವಿ. ಅಂದ್ರೆ ತೂಕದ ಮೇಲೆ KG 400 ರೂಪಾಯಿ ಅಂತ ಕೊಡ್ತೀವಿ. ತೂಕದ ಮೇಲೆ 2 KG ಬಂದ 800, 2.5 KG ಬಂದ 1,000. ಖುಷಿ ಆಗುತ್ತಾ ನಿಮ್ಗೆ ಅವಾಗ? ಖುಷಿ ಆಗುತ್ತೆ ಮತ್ತೆ ಸರ್, ಅದ್ ಕೆಲಸ ಇಲ್ದಂಗೆ ದುಡ್ಡು ಬರ್ತಿರ್ತಾರ ಸರ್, ಕೆಲಸ ಇರಲ್ವಲ್ಲ, ಅದಕ್ಕೆ ಜಾಸ್ತಿ ನೀರಿಡಂಗಿಲ್ಲ, ಫುಡ್ ಹಾಕಂಗಿಲ್ಲ, ಅಡ್ಡಾಡ್ಕೊಂಡ್ ಬರ್ತವೆ, ಕುತ್ಕಂತವೆ, ಮೊಟ್ಟೆ ಇಡ್ತವೆ, ಹೋಗ್ತವಲ್ಲ ಅದಕ್ಕೋಸ್ಕರ. ಈಗ ನಿಮಗೆ ಸಾಮಾನ್ಯವಾಗಿ ಈಗ ವರ್ಷದಲ್ಲಿ ಸೀಸನ್ ಅಂತಂದ್ರೆ ಯಾವ ಸೀಸನ್ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ? ಈ ಶ್ರಾವಣ ಕಾಲದ ಮೇಲೆ ಸೀಸನ್ ಸಿಗುತ್ತ, ಬೇಸಿಗೆನಲ್ಲಿ ಸೀಸನ್ ಸಿಗುತ್ತೆ, ಶ್ರಾವಣದಲ್ಲಿ ಮಾತ್ರ ಇರಲ್ಲ ಅಷ್ಟೇ. ಬೇರೆ ಟೈಮಲ್ಲಿ ಸಿಗುತ್ತೆ, ಎಲ್ಲಾ ಟೈಮ್ನಲ್ಲಿ ನಿಮಗೆ ಒಳ್ಳೆ ರೇಟ್ ಇರುತ್ತಲ್ವಾ. ಈಗ ಒಂದ್ ಸಲಕ್ಕ ನೀವು 200 ಕೋಳಿ ತಂದು ಸಾಕಾಣಿಕೆ ಮಾಡ್ತೀರಾ? 200 ಕೋಳಿ ತರಲ್ಲ ಸರ್, ನಾವೊಂದು 51 ಅದರಲ್ಲೇ ಜಾಸ್ತಿ ಮಾಡ್ಕೊಂತ ಇನ್ನೂರು ಕೋಳಿ ಮಾಡ್ಕೊಂಡು ಈಗ 200-300 ಇದೆ ಇದೆ ಸರ್, 200 ಕೋಳಿ ಇದೆ ಈಗ. ಈಗ ಒಂದೊಂದು ಬೇಡಿಗೆ ಎಷ್ಟೆಷ್ಟು ಬರ್ತಾವೆ ಮಾರಾಟ ಮಾಡಕ್ಕಂದ್ರೆ? ನಾವು ಸರ್ ಒಂದೊಂದ್ ಸರಿ ಒಂದ್ 5 ಕೋಳಿ ಕೂರಿಸ್ತೀರ ಸರ್, 15-75 100 ಕೋಳಿ ಬಂದ್ಬಿಡುದು ಸರ್, 100 ಪಿಳ್ಳೆ ಬರುತ್ತೆ, ಅದು 3 ತಿಂಗಳಾದ್ಮೇಲೆ ಮಾರಾಟಕ್ಕೆ ಬರುತ್ತೆ ಸರ್. ಒಟ್ಟಾರೆ ವರ್ಷದಲ್ಲಿ ಎಷ್ಟು ಕೋಳಿ ಮಾರಾಟ ಮಾಡ್ತೀರಾ? ವರ್ಷದಲ್ಲಿ ಸಹ ಒಂದು 400-500 ಮಾರ್ತೀವಿ ಸರ್. ಈಗ 400 ಕೋಳಿಗೆ ನಿಮಗೆ ಒಂದು 500 ರೂಪಾಯಿ ದಂಗೆ ಕೊಟ್ಟರು 4-5-22 ಲಕ್ಷ ರೂಪಾಯಿ ದುಡ್ಡು ಆಯ್ತು. ತಿಂಗಳ 20,000 ಸರ್ ಯಾತ್ರೆ ಬರುತ್ತೆ. ಹಂಗ ಲೆಕ್ಕ ಮಾಡಿದ್ರೆ ಹೌದು, ತಿಂಗಳ 20,000 ಬಂದ್ಬಿಡುತ್ತೆ. ಬರುತ್ತೆ ಸರ್. ಈಗ ಏನಾದ್ರೂ ಮರಿ ಮಾರಾಟ ಮಾಡ್ತೀರಾ? ಇಲ್ಲ, ಮರಿ ಮಾರಾಟ ಮಾಡಲ್ಲ ನಾವು, ಕೋಳಿನೇ ಮಾಡೋದು. ಯಾಕೆ ಮರಿ ಯಾಕೆ ಮಾರಾಟ ಮಾಡಲ್ಲ? ಮರಿ ಯಾರು ತಾಣಕ್ ಬರೋದಲ್ಲ ಸರ್, ಅದಕ್ಕೋಸ್ಕರ ನಾವು ಕೋಳಿ ಮಾರ್ತೀವಿ ಇಲ್ಲ ಮೊಟ್ಟೆ ಮಾರ್ತೀವಿ. ಈಗ ಮೊಟ್ಟೆ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಅವ್ರು ಬಂದ್ರೆ ಕೊಡ್ತೀವಿ ಅಷ್ಟೇ, ಯಾರು ಬರ್ತಿರ್ತಾರೆ ನಮ್ಮ ಮನೆ ಹತ್ರ 15 ರೂಪಾಯಿಗೆ ಒಂದು ಮೊಟ್ಟೆ ತಗೊಂಡು ಹೋಗ್ತಾರೆ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಾ ಈ ಒಂದು ಉಪಕಸಬನ್ನೆಲ್ಲ ನೋಡ್ಕೊಂಡು ಹೋಗಂತವ್ರು, ಕೃಷಿ ವೃತ್ತಿನ ಇದನ್ನೆಲ್ಲ? ನಾವು ನಮ್ಮ ಮನೆಯವರಿದ್ದಾರೆ ಸರ್, ನಮ್ಮ ಮಗ ಇದ್ದಾನೆ. ಎಲ್ಲರೂ ಕೈ ಜೋಡಿಸ್ತಾರೆ? ಎಲ್ಲ ಜೋಡಿಸ್. ನಮ್ಮ ಮಗನೂ ಬರ್ತಾರೆ, ನಮ್ಮ ಮಗನೂ ನೋಡ್ಕೊಂತಾರೆ, ನಮ್ಮ ಮನೆಯವ್ರು ಆವಿದ್ರೆ ನಮ್ಮ ಮನೆಯವ್ರು ನೋಡ್ಕೊಂತಾರೆ. ಈಗ ನಿಮ್ಮ ಮಗನೇನು ವಿದ್ಯಾಭ್ಯಾಸ ಕಲಿಸಿ? ಬಿ ಫಾರ್ಮ್ ಮನೆ ಸರ್ ಅವನು, ಕಣ್ಕಟ್ಟಿ ಅಂತ ಇಲ್ಲಿ ಮೆಡಿಕಲ್ ಆಫೀಸರ್ಗೆ ಹಾಸ್ಪಿಟಲ್ಗೆ ಹೋಗ್ತೇನೆ ಸರ್. ಅವ್ನು ಹತ್ಕೊಂಡಿದ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಾಮಾನ್ಯವಾಗಿ ಇನ್ನೂ ಹೆಚ್ಚಿನ ಒಂದು ಮಠದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನಿಸಿದೀಯ? ಇದನ್ನ ರೈಸ್ ಮಾಡ್ತಾ ಹೋಗ್ತಾ ಇದೀವಿ. ಈಗ ಬಂದ್ರೆ ಯಾರು ಕೊಡೋದು ಇಲ್ದ್ರೆ ಅವೇ ಮೊಟ್ಟೆ ಹಾಕ್ತಿರ್ತೇವೆ, ಕೋಳಿ ದೊಡ್ಡವಾಗ್ತಿರ್ತವೆ, ಹಂಗಾಗ್ಲಿ ಅಂತ ಇಟ್ಕೊಂಡಿದೀವಿ. ನಡೀತಿದೆ ಸರ್, ಏನು ಅಂತ ಪ್ರಾಬ್ಲಮ್ ಏನಾಗಲಿ ಇಟ್ಕೊಂಡು ಯಾರು ತಗೊಂಡೋಗಿದ್ರೆ ಹೆಂಗಪ್ಪ ಅನ್ನಂಗೆ ಇನ್ನರಲ್ಲ ಸರ್. ತಗೊಂಡೋಗ್ಬೋದು ಇಲ್ಲದೆ ಇರ್ಬೋದು. ನಾವು ಮೈಸೂರು ನಾಟಿ ತಂದಿದ್ದು ಸಹ ಅಯ್ಯೋ ಈಗ ಇನ್ವೆಸ್ಟ್ ಮಾಡಿದೀವಿ, ಯಾರು ತಗೊಂಡೋಗಿ ಬರ್ಲಲ್ಲಪ್ಪ ಅಂತ ಚಿಂತೆ ಆಗೋದು. ಏನು ಚಿಂತೆ ಮಾಡೋಂಗೆ, ನಾವೇ ಪಿಳ್ಳೆ ಮಾಡಿಸಿರ್ತೀವಿ, ನಾವೇ ಸ್ವಲ್ಪ ಫುಡ್ ಹಾಕಿ ಹೊರಗೆ ಬಿಡ್ತೀವಿ, ಅವು ಮೊಟ್ಟೆ ಇಡ್ತಿರ್ತವೆ, ಕಾಯಿ ಕೂತ್ಕಂತಿತ್ತು, ಹಂಗಾಗಿ ಯಾವ್ದೇ ತೊಂದ್ರೆ ಲಾಸ್ ಆಗೋದಿಲ್ಲ. ಯಾವ್ದು ಚಿಂತೆ ಇಲ್ಲ? ಚಿಂತೆ ಇಲ್ಲ, ಅವಕ್ಕೆ ನಾವು ತಗೊಂಡೋಗ್ಲೇಬೇಕು ಅಂತ ಕಾಯಂಗೇನಿರಲ್ಲ. ಹೇಗಾದ್ರೂ ನಿಮಗೆ ಸೇಲ್ ಅದೇ ಆಗುತ್ತೆ. ಈಗ ಹೆಚ್ಚು ಖರ್ಚನೂ ಇಲ್ಲ ನಿಮಗೆ, ಖರ್ಚು ಹೊರಗಡೆಯಿಂದ ಏನು ಫುಡ್ ತಂದ್ಕೊಡಲ್ಲ, ಜಾಸ್ತಿ ತಂದು ಹಾಕಲ್ಲ. ಈಗ ಕೊಡಂತ ಫುಡ್ ನೀವೇ ಬೆಳ್ಕೊಳ್ತೀರಾ? ರಾಗಿ ಬೆಳಿತೀರಾ? ರಾಗಿ ಬೆಳಿತೀವಿ, ಆಮೇಲೆ ಮಿಲ್ಗಳಲ್ಲಿ ಕಡಿಮೆ ರೇಟ್ ಕೊಡ್ತಾರೆ, ರಾಗಿ ಇಟ್ಟು ಮಾಡ್ತಾರೆ ಸಲ ವೇಸ್ಟ್ ಸಿಗುತ್ತಲ್ಲ ಅದು ಕೊಡ್ತಾರೆ, 50 ರೂಪಾಯಿ ಕೆಜಿ 15 ರೂಪಾಯಿ ಕೆಜಿ ಹಂಗೆ ಕೊಡ್ತಾರೆ. ಅಂತ ವೇಸ್ಟ್ ಎಲ್ಲ ತಂದು ಹಾಕ್ತೀವಿ, ಜಾಸ್ತಿ ಹಾಕಲ್ಲ, ಅವು ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಹಾಕ್ತಿವಿ. ಈಗ ಕೋಳಿ ಸಾಕಾಣಿಕೆ ಅಂತಂತಂದ್ರೆ, ಈಗ ಬಾಯ್ಲರ್ ಅಂತಂದ್ರೆ ಮಾಂಸದ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ, ಅದಕ್ಕಿಂತ ಇದು ಉತ್ತಮ ಅಂತ ಹೇಳಿ ಇನ್ವೆಸ್ಟ್ ಜಾಸ್ತಿ ಮಾಡ್ಬೇಕು ಸರ್. ಅದು ಯಾವಾಗ ನೋಡ್ಕೊಂತಿರ್ಬೇಕು, ಆಳ್ಬೇಕು, ಮತ್ತೆ ಊರಿಂದ ದೂರ ಇರ್ಬೇಕು. ಅದು ನಮ್ದು ಊರ್ ಪಕ್ಕನೆ ಮನೆ ಇರೋದು, ತೋಟ ಸ್ಮೆಲ್ ಬರುತ್ತೆ ಅಂತ, ಅದಕ್ಕೋಸ್ಕರ ಇದೇ ಸ್ಮೆಲ್ ಏನ್ ಬರೋದಿಲ್ಲ. ನಾವು ತೋಟ ಊರ್ ಪಕ್ಕನೆ ಇರೋದ್ರಿಂದ ಬಾಯ್ಲರ್ ಏನ್ ಸಾಕಕ್ ಹೋಗಲ್ಲ. ಚಳಿಗಾಲದಲ್ಲಿ ಅವ್ಗೆ ಹೀಟ್ ಕೊಡ್ಬೇಕು. ನಿಮ್ಮ ಕೋಳಿ ಸಾಕಾಣಿಕೆಯಲ್ಲಿ ಮಾಡಲ್ಲ ನಾವು, ಚಿಕ್ಕ ಪಿಳ್ಳಿಗೆ ಒಂದ್ ತಿಂಗಳ ತನಕ ಮಾಡ್ತೀವಿ ಹೀಟ್ ಹಾಕ್ತಿವಿ. ಹೆಂಗ್ ಕೊಡ್ತೀರಿ ಹೀಟ್ ಅಂದ್ರೆ? ಕರೆಂಟ್ ಹೀಟ್ ಹಾಕ್ತಾರೆ, 32 ಡಿಗ್ರಿ ಇದ್ದು ಸಾಕು ಪಿಳ್ಳಿಗಳಿಗೆ. ಈ ಕೋಳಿ ಅಂತಂದ್ರೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳಿದ್ರಲ್ಲ? ಟೇಸ್ಟ್ ಇದೆ ಸರ್, ಯಾಕೆಂದ್ರೆ ಸರ್ ಒಳಗಡೆನೆ ಸಾಕೊಂಡಿದ್ರೆ ಸಹ ಬಾಯ್ಲರ್ ಸ್ಮೂತ್ ಇರುತ್ತೆ ಸರ್ ಚಿಕನ್, ಅದು ಅದೇ ತರ ಇರುತ್ತೆ. ಹೊರಗಡೆ ಬಿಟ್ಟು ನಾವು ಸಾಕಿದ್ರೆ ಸಹ ಬಿಗಿರುತ್ತೆ ಚಿಕನ್, ಎಲ್ಲ ಇಷ್ಟಪಡ್ತಾರೆ ಸರ್ ತಗೊಂಡೋಗಿ. ನಾವು ಸರ್ ಬೆಂಗಳೂರಲ್ಲಿ ಹೋಗಿದ್ದ, ಹುಡುಗ ಕನ್ನಡ ಇದ್ದ, ಚಿಕನ್ ತರ ಬಾರಪ್ಪ ಅಂತ ನಮ್ಮ ಮಕ್ಕಳ ಮಗ ಇದ್ದಲ್ಲಿ ಕನ್ನಡ ಹೋದಾಗ ಅವನೇನ್ ಮಾಡ ಅಲ್ಲಿ ಕೇಳಿದೆ, ಕೋಳಿ ಹಾಫ್ ನಾಟಿ ಅಂತಂದ್ರೆ ಒಳಗಡೆ ಸಾಕ್ತೇವೆ ಹಾಫ್ ನಾಟಿ, ಅವು 400 ರೂಪಾಯಿ ಕೆಜಿ, ಹೊರಗಡೆ ಬಿಟ್ಟು ಸಾಕ್ತೇವೆ ಅದು 800 ರೂಪಾಯಿ ಕೆಜಿ. ಪ್ಯೂರ್ ನಾಟಿ, ಪ್ಯೂರ್ ನಾಟಿ ಅದು. ಈಗೆಲ್ಲ ನೀವೆಲ್ಲ ಬಳಸ್ತೀರಾ ಮನೆಯಲ್ಲಿ? ಬಳಸ್ತೀವಿ ಸರ್. ಯಾವ್ಯಾವ ಟೈಮ್ನಲ್ಲಿ ನೀವು ಬಳಸ್ತೀರಾ? ಯಾವಾಗ ತಿಂಗಳಿಗೆ ಒಂದ್ ದಿವಸಕ್ಕೆ ಯಾರು ಬಂದ್ರೆ ನೆಂಟರು ಬಂದ್ರೆ ಮಾಡ್ತಾ ಇರ್ತೀವಿ. ಯಾವ ತಿನ್ಬೇಕು ಅನಿಸುತ್ತೆ ಅವಾಗ ತಿನ್ನೋದು, ಬಟ್ಟೆ ಬಳಸ್ಕೊಂತೀವಿ. ಈಗ ಕೋಳಿಯಿಂದಲೂ ಸಾಕಷ್ಟು ಆದಾಯ ಬರುತ್ತೆ ಅಂತ ಅನ್ಕೊಂಡ್ರಿ, ಒಳ್ಳೆ ಗೊಬ್ಬರ ಬರುತ್ತೆ, ಗೊಬ್ಬರ ನಿಮ್ಮ ಬೆಳೆಗಳಿಗೆ ಅಷ್ಟೇ ಯೂಸ್ ಮಾಡ್ತೀರಾ, ಮಾರಾಟನೂ ಮಾಡ್ತೀರಿ? ಇಲ್ಲ, ಬೆಳೆಗೆ ಹಾಕ್ತೀವಿ, ನಮ್ಮ ತೋಟಕ್ಕೆ ಹಾಕ್ತೀವಿ ಸರ್. ಮತ್ತೆ ಇದ್ರ ಜೊತೆ ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ? ಕುರಿ 10 ಕುರಿ ಇದೆ ಸರ್, ಅದಕ್ಕೋಸ್ಕರ ಅದು 10 ಕುರಿ, ಅದಕ್ಕೂ ಅಂತ ಏನು ಕೆಲಸ ಕಡಿಮೆ. ಒಂದ್ ಹಸು ಸಾಕದು, ಹಸು ಹಾಕ ಫುಡ್ 10 ಕುರಿಗೆ ಹಾಕ್ಬೋದು ಸರ್. ಒಂದ್ 5,000 ರೂಪಾಯಿ ಒಂದು ಕೊಡ್ತಂದ್ರೆ ಸರ್, ಒಂದ್ 3 ತಿಂಗಳು ಸಾಕಿದ್ರೆ 15-20 ಸಾವಿರಕ್ಕೆ ಹೋಗುತ್ತೆ ಸರ್. ಅದನ್ನು ನಾವೇನು ಒಳಗಡೆ ಕುಡಿಕೆ ಮೇಯಿಸಲ್ಲ ಸರ್, ಅದನ್ನು ಫ್ರೀ ಹೊರಗೆ ಬಿಡ್ತೀವಿ, ತೋಟದಲ್ಲೇ ಬಿಡ್ತೀವಿ. ಸಾಯಂಕಾಲ ಬರ್ತವೆ, ಸಾಯಂಕಾಲ ಸ್ವಲ್ಪ ಏನಾದ್ರು ಫುಡ್ ಹಾಕ್ತಿವಿ, ಅದಕ್ಕೋಸ್ಕರ ನಾವು ಅದು ನಾಟಿ ಕುರಿನೇ ಸಾಕಿದ್ದೀವಿ ಸರ್. ಈಗ 10ಕ್ಕೆ ಯಾಕೆ ಸೀಮಿತ ಇದ್ರೆ ನೀವು? ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಇದು, ಇವಾಗ ಸ್ಟಾರ್ಟ್ ಮಾಡಿ ಕುರಿ ಸರ್, ನೋಡೋಣ ಹೆಂಗೆ ಅಂತ, ನೆಕ್ಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್. ಹೆಚ್ಚು ಹೆಚ್ಚು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಒಳ್ಳೆ ಆದಾಯ ತಂದ್ಕೊಡ್ತಾವಲ್ವ? ಆದಾಯ ತಂದ್ಕೊಡ. ಈಗ ನಿಮ್ ತೋಟದಲ್ಲೆಲ್ಲ ಹಿಂಗ್ ತುಳಿದಾಡಿದ್ರೆ ಏನು ಕೃಷಿ ಭೂಮಿಗೆ ಮೇಲೆ ಏನ್ ಪರಿಣಾಮ ಬೀರಲ್ವಾ? ಇನ್ನು ಗೊಬ್ಬರ ಹಾಕಿದಂಗ ಆಗ್ತದೆ ಸರ್. ಅದು ಕೋಳಿ, ಕೋಳಿದ ಸಮಸ್ಯೆ ಆಗಲ್ಲ? ಕುರಿಗಳೆಲ್ಲ ಈಗ ಇದ್ದಾಗ ಯಾವ್ದಾಗ ನೀರ್ ಬಿಟ್ಟಾಗ ತುಳಿಯಂತದ್ದು? ಇಲ್ಲ ಏನಾಗಲ್ಲ ಸರ್, ಅವೆಲ್ಲ ಪಿಸ್ಕಿ ಇಡ್ತಾವಲ್ಲ, ಗೊಬ್ಬರ ಹಾಕಿದಂಗ ಆಗುತ್ತಲ್ಲ. ಅದ್ರೊಳಗಡೆ ಕೊರಲೆ, ರಾಗಿ, ಸಾವೆ ಎಲ್ಲದ್ ಹಾಕಿ ಬಿಡ್ತೀವಿ, ಅವೇ ಇದು ತಿಂತಾ ಇರ್ತೇವೆ ಸರ್. ಓಹೋ, ಅವನ್ನೇನ್ ಕಾಳಿ ಬಿಟ್ಕೊಳಲ್ಲ? ಇಲ್ಲ ಇಲ್ಲ, ಕಾಳಾಗದಂಗ ಇರ್ತವೆ, ಇದ್ರಿರ್ಬೋದು ತಿನ್ಬೋದು, ಆತರ ಮಾಡಿದ್ವಿ. ಈಗ ತೋಟನ ಬೆಳೆಯುತ್ತೆ, ಇತ್ಲಾಗ ನಿಮಗೆ ಕುರಿನ ಸಾಕಾಣಿಕೆ ಆಗುತ್ತಲ್ಲ, ಇದರಿಂದಲೇ ಆದಾಯ ಬರುತ್ತೆ. ಈಗ ಸುಮ್ಮನೆ ನೀವು ತೋಟದಲ್ಲಿ ಹಂಗ ಬಿಟ್ರೆ ನಿಮಗೆ ಬೇರೆ ಕಳೆ ಗಿಡಗಳು ಸಾಕಷ್ಟು, ಕಳೆ ಮತ್ತೆ ಹುಲ್ಲುಟ್ಟಾಕ್ ಬಿಡಲ್ಲ, ಕುರಿನ ತಿಂತಿರುತ್ತೆ. ಅದಕ್ಕೋಸ್ಕರ ಕೋಳಿ ಕುರಿ ಎರಡು ಸಾಕಿಂಡಿ. ಕುರಿಯಿಂದ ಎಷ್ಟು ನಿಮಗೆ ಆದಾಯ ಬರುತ್ತೆ ವರ್ಷದಲ್ಲಿ? ಈಗ ಸ್ಟಾರ್ಟ್ ಮಾಡಿ ಸರ್, ಇನ್ನ ಈಗ 5,000 ಕೊಟ್ಟು ತಂದಿದೀವಿ, 15,000-20,000 ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಇನ್ನ ಅವನ್ನ ಸೇಲ್ ಮಾಡಿಲ್ಲ ಸರ್. ಎಲ್ಲಿ ತಂದ್ರೆ ಮರಿನ? ಇಲ್ಲಿ ಹೊಸದುರ್ಗ ಇದ್ರಲ್ಲಿ ತಂದು ಸರ್. ಅವಕ್ಕೇನಾದ್ರೂ ದಿನನಿತ್ಯ ಕಾಳ್ ಕೊಡ್ಬೇಕಾಗುತ್ತೆ? ಬೆಳಿಗ್ಗೆ ಸ್ವಲ್ಪ ಕಾಳ್ ಕೊಡ್ತೀವಿ, ಸಾಯಂಕಾಲ ಮೆಕ್ಕೆಜೋಳ ಒಂದು ಭೂಸ ಸಿಗುತ್ತೆ ಹಸಿಂದು ಸಹ ಡೈರಿನಲ್ಲಿ, ಅದು ಸ್ವಲ್ಪ ಮೆಕ್ಕೆಜೋಳ ಕೊಡ್ತೀವಿ, ಸ್ವಲ್ಪ ಹಿಂಡಿನ ಕೊಡ್ತೀವಿ, ಸ್ವಲ್ಪ ಕೊಡ್ತೀವಿ, ಜಾಸ್ತಿ ಬರಲ್ಲ. ಈಗ ಮತ್ತೆ ಹಸು ಸಾಕಾಣಿಕೆನೂ ಸಹ ಮಾಡಿದ್ವಿ? ಹಸು ಇದೆ. ಎಷ್ಟು ಹಸು ಸಾಕಾಣಿಕೆ? 3 ಹಸುಗಳಿದೆ, 5-6 liter ಹಾಲು ಕೊಡ್ತವೆ, ಅದನ್ನು ಸೇಲ್ ಮಾಡ್ತೀವಿ, ಅದರಿಂದಲೂ ಪ್ರಾಫಿಟ್ ಇದೆ ಸರ್. ಯಾವ ತಳಿ ಸಾಕಾಣಿಕೆ ಮಾಡಿದ್ರೆ? HF ಐತೆ ಒಂದು, ಆಮೇಲೆ ಒಂದು ಜರ್ಸಿ, 2 jersey ಇದೆ ಸರ್. ಯಾಕೆ ಇಷ್ಟೆಲ್ಲ ಇದ್ರೆ ಮತ್ತೆ ಹಸು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಹುಲ್ಲಿರುತ್ತೆ ಸರ್, ಸಾವಿ ರಾಗಿ ಹುಲ್ಲಿರುತ್ತೆ, ನೇಪೇರ್ ಹಾಕಿಟ್ಟಿದೀವಿ, ಅದ್ರದ್ದು ಏನಂತ ಕೆಲಸ ಇರಲ್ಲ, ಅದನ್ನು ಸುಮ್ಮನೆ ಹುಲ್ಲಲ್ಲಿ ವೇಸ್ಟ್ ಆಗುತ್ತೆ ಅಂತೇಳಿ ಹಸುಗಳು ಸಾಕಿಂಡಿದೀವಿ. ಅದನ್ನು ನಮ್ಮ ಹುಡುಗ ನೋಡ್ಕೊಂತಾರೆ, ನಾವು ನೋಡ್ಕೊಂತೀವಿ, ನಮ್ಮ ಮನೆಯವ್ರು ನೋಡ್ಕೊಂತಾರೆ, ಹಾಲು ಕರಿತೀವಿ, ಮನೆಗೆ ಹಾಲು ಬೇಕಾಗತ್ತಲ್ಲ. ಹಸು ಸಾಕಾಣಿಕೆ ಮಾಡಿದ್ರಿ, ತೋಟಕ್ಕೆ ಜೀವಾಮೃತ ಮಾಡ್ತೀರಾ? ಜೀವಾಮೃತ ಇನ್ನೂ ಮಾಡಿಲ್ಲ, ಮಾಡಬೇಕಷ್ಟೇ. ಎರೆಹುಳ ಚೆನ್ನಾಗಿ ಬರುತ್ತೆ ನಮ್ಮ ತೋಟದಲ್ಲಿ, ಗೊಬ್ಬರಕ್ಕೆ ಎರೆಹುಳ ಚೆನ್ನಾಗಿ. ಗಮನಿಸಿದ್ರೆ ನೀವು? ಗಮನಿಸಿದ್ರು. ಈಗ ಎರೆಹುಳ ಹೆಚ್ಚಾಗಿದೆಯಲ್ಲ, ಏನ್ ಕಾರಣ ಅಂತೀರ? ಅದೇ ಗೊಬ್ಬರ, ದನಿನ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಬೀಳುತ್ತೆ ಸರ್. ಅದಕ್ಕೋಸ್ಕರ ನಾವ್ ಯಾವ್ದೇ ತರದ ಇದನ್ನ ಔಷಧಿ ಸ್ಪ್ರೇ ಮಾಡಲ್ಲ ಜಾಸ್ತಿ, ಕಳೆನಾಶಕ ಯಾವ್ದು ಹೊಡೆಯೋದಿಲ್ಲ, ಹಂಗಾಗಿ ಎರೆಹುಳ ಚೆನ್ನಾಗಿ ಬರುತ್ತೆ. ಎರೆಹುಳ ಇದ್ರೆ ಏನ್ ಅನುಕೂಲ ಅಂತೀರ? ತೋಟ ಸ್ಮೂತ್ ಇರುತ್ತೆ ಸರ್, ಕುರಿ ಗೊಬ್ಬರ ಹಾಕ್ತವೆ, ಎರೆಹುಳ ಗೇದಂಗ್ ಆಗುತ್ತೆ, ಅದಕ್ಕೋಸ್ಕರ ಖರ್ಚು ಕಡಿಮೆ. ಉಳುಮೆ ಮಾಡೋದೇ ಬೇಡ ಅಂತ? ಬೇಡ ಅಂತ ಸರ್. ಈಗ ಮಳೆ ಬಿದ್ದಂತ ನೀರನ್ನ ಸಾಕಷ್ಟು ಹಿಂಗುತ್ತೆ ಸರ್, ಎಲ್ಲ ಬಾಳೆಗೆ ಚರಂಡಿ ಹೊಡಿಸ್ಬಿಟ್ಟಿದ್ವಿ ಸರ್, ಬಾಳೆನೂ ಹಾಕಿದ್ವಿ, ಅಡಿಕೆನೂ ಹಾಕಿದ್ವಿ, ಅದರೊಳಗೆ ಗರಿ ಹಾಕ್ತಿವಿ, ಅದರಲ್ಲಿ ಎರೆಹುಳ ಉತ್ಪತ್ತಿ ಆಗ್ತವೆ ಸರ್. ಹಂಗಾಗ್ಬಿಟ್ಟು ನಾವು ಕೋಳಿ, ಕುರಿ, ಹಸ, ತೋಟ ಎಲ್ಲ ನೋಡ್ಕೊಂಡಿದ್ದೀವಿ ಸರ್. ಈಗ ಸುತ್ತಲೂ ಏನಾದ್ರೆ ಎಲ್ಲ ಬೌಂಡ್ರಿಗೆ ಏರಿ ಹಾಕಿದ್ರೆ ಸುತ್ತಲೂ ಬದು ನಿರ್ಮಾಣ? ಬದು ನಿರ್ಮಾಣ ಸರ್, ನಮ್ ಸುತ್ತ ಬದು ಹಾಕಿಂಡಿವಿ, ಬೋರ್ ಇದಾವ, ಹಂಗಾಗ್ಬಿಟ್ಟು ಯಾವ್ದೇ ನೀರಿಗೆ ತೊಂದ್ರೆ ಇಲ್ಲ. ಅಲ್ಲ, ಬಿದ್ದಂತ ಮಳೆ ನೀರು ಹೊರಗಡೆ ಹೋಗ್ಲಂಗ್ ಮಾಡಿದ್ರ? ಹೊರಗಡೆ ಹೋಗಲ್ಲ, ಜಮೀನಲ್ಲಿ ಹಿಂಗ ಜಮೀನಲ್ಲಿ ಹಿಂಗ ಚರಂಡಿ ಹಾಕ್ಬಿಟ್ಟು, ಚರಂಡಿ ಹೊಡೆದ್ಬಿಟ್ಟು ಸರ್, ಬಾಳೆ ಹಾಕಕ್ಕೆ, ಅಡಿಕೆ ಹಾಕಕ್ಕೆ ಅಲ್ಲೇ ಹಿಂಗುತ್ತೆ ನೀರು. ಈ ಕೃಷಿಗೆ ಅಷ್ಟೇ ಸೀಮಿತ ಆಗಿದ್ರೆ ಇಷ್ಟು ನೆಮ್ಮದಿ ಆಗಿರ್ತಿರ್ಲಿಲ್ಲ? ನೀವು ಉಪಕಸ ಮಾಡ್ಕೊಳ್ಳಿದ್ರೆ ನೆಮ್ಮದಿ ಇರ್ತಿರಲ್ಲ ಸರ್, ಬರೀ ತೆಂಗಿನ ತೋಟ ಒಂದೇ ನೋಡ್ಕೊಂಡಿದ್ರೆ ನಮ್ಗೆ ಖರ್ಚಿಗೆ ದುಡ್ಡು ಇದಂಗ ಆಗದು. ಹಂಗಾಗ್ಬಿಟ್ಟು ಎಲ್ಲ ಉಪಕಸಬಾಗಿ ಕೋಳಿ, ಕುರಿ ಸಾಕೊಂಡಿದೆ ಸರ್. ಇವತ್ತು ಉಪಕಸಬು ರೈತನ ಕೈ ಹಿಡಿತ ಅಂತ ಹೇಳ್ತೀರ? ಉಪಕಸಬು ರೈತನ ಕೈ ಹಿಡಿತು ಸರ್. ತೆಂಗಿನ ತೋಟದಲ್ಲಿ ಒಂದ್ರಲ್ಲಿ ಏನು ಇದಾಗೋದಿಲ್ಲ, ತೋಟ ಎಲ್ಲ ರೋಗ ಬಂದಿದೆ, ಏನ್ ಮಾಡ್ಬೇಕು ಹೇಳ್ರಿ ನಾವು? ಹಂಗಾಗ್ಬಿಟ್ಟು ನಾವು ಕೋಳಿ, ಕುರಿ, ಹಸುಗಳು ಸಾಕೊಂಡಿದ್ವಿ. ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ಲ? ಸೆಕೆಂಡ್ ಇಯರ್ PUC ಆಯ್ತು ಸರ್. ಯಾಕೆ ಅಲ್ಲಿಗೆ ನಿಲ್ಸಿದ್ರ? ಅಷ್ಟಕ್ಕೆ ನಮ್ಮ ಮನೇಲಿ ಯಾರು ಇರ್ಲಿಲ್ಲ, ಹಂಗಾಗ್ಬಿಟ್ಟು ಏಜ್ ಆಯ್ತು, ಅಪ್ಪ ನಮ್ಮಮ್ಮ ನೋಡ್ಕೋಬೇಕು ಅಂತಂದ್ರೆ ಅಂತ. ನೀವೊಬ್ಬರೇ ಮಗನ? ಮಣ್ಣಾರ್ ಒಬ್ರಿದಾರೆ ಸರ್, ಅವರು DHO ಆಗಿದ್ರು, ಅವ್ರು ರಿಟೈರ್ಡ್ ಆಗಿ ಮನೇಲಿದ್ದಾರೆ, ಅವ್ರು ಬೇರೆ ಇದಾರೆ, ಅವ್ರದ್ದು 1 ಎಕರೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಕೋಳಿ ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ರಾ? ಕೃಷಿ ರೀತಿ ಏನ್ ಅನ್ಸುತ್ತೆ ನಿಮಗೆ? ಒಳ್ಳೇದು ಸರ್, ಅಂತ ಕೆಲಸ ಇರಲ್ಲ, ಬೇರೆ ಬೆಂಗಳೂರಿಗೆ ಹೋಗಿ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಕೆಲಸ, ಬೆಳಿಗ್ಗೆ ಕೋಳಿ ಕುರಿ ಹೊರಗೆ ಬಿಟ್ಬಿಟ್ಟು ಸಾಯಂಕಾಲ ಅವೇ ಬರ್ತವೆ, ನಮ್ಗೆ ಒಳ್ಳೆ ವಾತಾವರಣ ಇರುತ್ತೆ, ಆಮೇಲೆ ಹಸುಗಳು ಒಳ್ಳೆ ಹಾಲು ಸಿಗುತ್ತೆ. ಬೆಂಗಳೂರಿಗೆ ಡೈಲಿ ದುಡ್ಡು ಬೇಕಾಗುತ್ತೆ, ಇಲ್ಲ ನಮ್ಗೆ ದಿವಸ ಅಮೌಂಟ್ ಏನ್ ಬೇಕಾಗಿಲ್ಲ. ಹಂಗಾಗಿ ನಾವು ಇಲ್ಲಿದ್ರೆ ಒಳ್ಳೇದು, ಒಳ್ಳೆಯ ವಾತಾವರಣ ಇರುತ್ತೆ, ತೋಟದಲ್ಲೇ ಮನೆ ಇರೋದ್ರಿಂದ ಯಾವ್ದೇ ತೊಂದರೆ ಇಲ್ಲದೆ ಇದೀವಿ ಸರ್. ನಿಮಗೆ ಸಾಕಷ್ಟು ಆದಾಯ ಬರುತ್ತೆ? ಆದಾಯ ಕೋಳಿದು, ಒಂದ್ ಕಡೆ ಕುರಿದು, ಆಮೇಲೆ ಹಸುವಿನಿಂದ ಹಾಲು ಮಾರಾಟ ಮಾಡ್ತೀರಾ, ಎಲ್ಲ ಆದಾಯ ಅದರದ್ದು ನಿಮಗೆ ಸಾಕಷ್ಟು ಆದಾಯ ಬರುತ್ತೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಾಡ್ಬೇಕನ್ಸಿದ್ಯಾ? ಮಾಡ್ಬೇಕು ಅಂತ ಇದು ಮಾಡ್ತೀವಿ, ಕೋಳಿನೂ ಜಾಸ್ತಿ ಮಾಡ್ತೀವಿ, ಕುರಿನೂ ಜಾಸ್ತಿ ಮಾಡ್ತೀವಿ, ಹಸುಗಳೇನು ಜಾಸ್ತಿ ಮಾಡಲ್ಲ, ಸಾಕು, ಮೂರೇ ಸಾಕು ಅಂತ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕೋಳಿ ಕುರಿ ಜಾಸ್ತಿ ಮಾಡ್ಬೇಕು. ಯಾಕೆ ಹಸುವಿನ ಜಾಸ್ತಿ ಕೆಲಸ? ಕೆಲಸ ಜಾಸ್ತಿ, ಸ್ವಲ್ಪ ಹಾಲು ಕರಿಬೇಕೆಲ್ಲ ಇರುತ್ತೆ, ಅದಕ್ಕೋಸ್ಕರ ನಾವು ಮೂರೇ ಸಾಕು, ಮನೆಗೆ ಹಾಲು, ಖರ್ಚು ದುಡ್ಡಿಗೆ ಅಂತ ಡೈರಿಗೆ ಯಾಕನ ಅಂತೇಳಿ. ಈಗ ಹೊಲದಲ್ಲೇ ಎಲ್ಲ ಇರೋದ್ರಿಂದ ನೀವು ಅಲ್ಲಿ ಕುರಿ ಕೋಳಿ ಎಲ್ಲ ಇರ್ತಾವಲ್ಲ, ತೋಟದಲ್ಲಿ ಬಿಟ್ಟಿರ್ತೀರಿ, ಅಲ್ಲಿ ಕಾಡು ಪ್ರಾಣಿಗಳು ಏನ್ ಸಮಸ್ಯೆ? ಕಾಡು ಪ್ರಾಣಿಗಳು ಯಾವ ಸಮಸ್ಯೆ ಇಲ್ಲ. ಇತ್ತೀಚೆಗೆಲ್ಲ ಕೆಲವು ಕಡೆ ಕರಡಿ ಅವಳಿನೂ ಇದೆ. ಕರಡಿ ಇದ್ರು ನಮ್ಮ ತೋಟದೊಳಗೆ ಬರಲ್ಲ, ಮೆಸ್ ಹಾಕಿಡುವಲ್ಲ ಸರ್, ಅವೇನಂತ ಪ್ರಾಬ್ಲಮ್ ಇಲ್ಲ ಸರ್. ಅವ್ರ ಪಕ್ಕ ಗುಡ್ಡುಗಳಿದಾವೆ, ಮೈಲಾರಪುರ, ಗೌರಂಗನ ಸ್ವಾಮಿ ಬೆಟ್ಟ, ಚಿತ್ರಗಳಿದಾವೆ ಅಂತ ನಾವೇನ್ ನೋಡಿಲ್ಲ. ಈಗ ತೆಂಗಿನ ಗಿಡ ಅಂತಂದ್ರೆ ಎಷ್ಟದವಂದ್ರಿ? ನಾವೊಂದು 250 ಗಿಡ ಇದೆ ಸರ್. ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಾ? ಅದು ಕೊಬ್ಬರಿ ಮಾಡ್ತೀವಿ ಸರ್, ತಿಪ್ಪೂರಿಗೆ ಹಾಕ್ತೀವಿ ಸರ್ ಕೊಬ್ಬರಿ. ಅದು ಈ ರೇಟ್ ಐತಿ, ಈಗೇನದು ಬೆಳೆ ಕಡಿಮೆ ಆಗಿರೋದ್ರೆ ರೇಟ್ ಜಾಸ್ತಿ ಆಯ್ತು. 30,000 rupees ಕ್ವಿಂಟಲ್ ಇದೆ, 1 ಸಾವಿರಕ್ಕೆ 1 ಕ್ವಿಂಟಲ್ 30 kg ಬರುತ್ತೆ. ಎಷ್ಟು ನಿಮಗೆ ಆದಾಯ ಬರುತ್ತೆ? ಆದಾಯ ಬರುತ್ತೆ ಸರ್. ಎಷ್ಟು ಬರುತ್ತೆ? 4 lakh ಬರುತ್ತೆ ಸರ್. ಮೊದಲು ತೆಂಗಿಗೆ ರೇಟ್ ಇರಲಿಲ್ಲ ಅಲ್ವಾ? ರೇಟ್ ಇರಲಿಲ್ಲ, ಅದೇ ಜೀವನ ಅದೇ ಅಲ್ಲ ಸರ್. ಈಗ ರೇಟ್ ಇಲ್ದಾಗ ಗಿಡಗಳನ್ನ ತೆಗಿಬೇಕಂತ ಅನಿಸ್ತಿಲ್ಲ ನಿಮಗೆ? ಅವಾಗ ತೆಗಿಬೇಕು ಅಂತಿತ್ತು, ಈಗ ರೇಟ್ ಐತಲ್ಲ, ಈಗೆಲ್ಲ ಆಗ್ತಾ ಇದೆ. ಮತ್ತೆ ತೆಂಗಿನ ಸೊಸಿನ ಮೊಳಕೆನೂ ಮಾಡಿ ಗೆಪ್ಪೆ ಮಾಡಿ ಅದನ್ನು ಮಾರ್ತೀವಿ. ಈಗೆಲ್ಲ ಮಾರಾಟ ಮಾಡ್ತೀರಾ ಸರ್? ಮಾರಾಟ ಮಾಡ್ತೀವಿ ತೆಂಗಿನ ಸೊಸಿ. ಈಗ ತೆಂಗಿನ

ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಈಗ ಕೇಳಿ ಒಂದು ಜನಪದ ಗೀತೆ. ಧ್ಯಾನವನ್ನು ನೀನು ಗುರು, ಧ್ಯಾನವನ್ನು ನೀನು ಮಾಡುವುದು ಯಾವಾಗೋ, ನಿನಗೆ ಕೊಡುವುದು ಯಾವಾಗೋ. ಹರ ಧ್ಯಾನವನ್ನು ನೀನು ಗುರು, ಧ್ಯಾನವನ್ನು ನೀನು ಮಾಡುವುದು ಯಾವಾಗೋ, ನಿನಗೆ ಕೊಡುವುದು ಯಾವಾಗೋ. ಧ್ಯಾನವನ್ನು ನೀನು ಗುರು, ಧ್ಯಾನವನ್ನು ನೀನು ಮಾಡುವುದು ಯಾವಾಗೋ, ನಿನಗೆ ಕೊಡುವುದು ಯಾವಾಗೋ. ಕೂತಿಯಲ್ಲೋ ಕತ್ತಿಗೆ ಕುಣಿಕೆ ಹಾಕಿ ಯಮರಾಯ ಎಳೆಯುವಾಗ ಕತ್ತಿಗೆ ಕುಣಿಕೆ ಹಾಕಿ ಯಮರಾಯ ಎಳೆಯುವಾಗ ಸತ್ತು ಕತ್ತಲವಿಲ್ಲದೆ ಹೊರಟಿಯಲ್ಲೋ ಹರ ಧ್ಯಾನವನ್ನು ನೀನು ಗುರು ಧ್ಯಾನವನ್ನು ನೀನು ಮಾಡುವುದ್ಯಾವಾಗು ನಿನಗೆ ಕೊಡುವುದ್ಯಾವಾಗು ಹರಧ್ಯಾನವನ್ನು ನೀನು ಗುರು ಧ್ಯಾನವನ್ನು ನೀನು ಮಾಡುವುದ್ಯಾವಾಗು ನಿನಗೆ ಕೊಡುವುದ್ಯಾವಾಗು ಈಗ ಕೇಳಿ ಮತ್ತೊಂದು ಜನಪದ ಗೀತೆ ಗನು ದೀನವಿದ್ದು ತನ್ನ ಮನ